ಒಳ್ಳೆಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ, ಹೆಚ್ಚು ಲಾಭ ಪಡೆಯಿರಿ. ಬೇಸಿಗೆ ಬಿಸಿಲಿಗೆ ಯಾವ ತಳಿಗಳು ಇದ್ದರೆ ಹೇಳು ಅವನು ನಾನು ಬೆಳೆಯಲು. ಬೇಸಿಗೆ ಬಿಸಿಲಿಗೆ ಯಾವ ತಳಿಗಳು ಇದ್ದರೆ ಹೇಳು ಅವನು ನಾನು ಬೆಳೆಯಲು. ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ, ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ. ರೈತ ಬಾಂಧವರೇ, ಈಗ ಕೇಳಿ ಬಾನಂದೂರು ಕೆಂಪಯ್ಯ ಅವರಿಂದ ಕೆಲವು ಜಾನಪದ ಗೀತೆಗಳನ್ನ. ಅಳಬೇಡ ನನ ಕಂದ ನಾನು ಗಿರಣಿಗೋಗಿ ಬರ್ತೀನಿ, ಅಳಬೇಡ ನನ ಕಂದ ನಾನು ಗಿರಣಿಗೋಗಿ ಬರ್ತೀನಿ, ಗಿರಣಿಗೋಗಿ ಬರ್ತೀನಿ, ನಿನಗೆ ಗಿರಿ ನಂಗೆ ತರ್ತೀನಿ, ಗಿರಿ ನಂಗೆ ತರ್ತೀನಿ. ಅಳಬೇಡ ನನ ಕಂದ ನಾನು ಗಿರಣಿಗೋಗಿ ಬರ್ತೀನಿ. ಅಳಬೇಡ ನನ ಕಂದ ನಾನು ಹಾಲು ಮಾರಿ ಬರ್ತೀನಿ, ಅಳಬೇಡ ನನ ಕಂದ ನಾನು ಹಾಲು ಮಾರಿ ಬರ್ತೀನಿ, ಹಾಲು ಮಾರಿ ಬರ್ತೀನಿ, ನಿನಗೆ ಕಾಲಿಗೆ ಕಡಗ ತರ್ತೀನಿ, ನಿನಗೆ ಕಾಲಿಗೆ ಕಡಗ ತರ್ತೀನಿ. ಅಳಬೇಡ ನನ ಕಂದ ನಾನು ಗಿರಣಿಗೋಗಿ ಬರ್ತೀನಿ. ಅಳಬೇಡ ನನ ಕಂದ ನಾನು ಮೊಸರು ಮಾರಿ ಬರ್ತೀನಿ, ಅಳಬೇಡ ನನ ಕಂದ ನಾನು ಮೊಸರು ಮಾರಿ ಬರ್ತೀನಿ, ಮೊಸರು ಮಾರಿ ಬರ್ತೀನಿ, ನಿನಗೆ ಹಸಿರಿನ ಹಂಗೆ ತರ್ತೀನಿ, ನಿನಗೆ ಹಸಿರಿನ ಹಂಗೆ ತರ್ತೀನಿ. ಅಳಬೇಡ ನನ ಕಂದ ನಾನು ಗಿರಣಿಗೋಗಿ ಬರ್ತೀನಿ. ಅಳಬೇಡ ನನ ಕಂದ ನಾನು ಮಜ್ಜಿಗೆ ಮಾರಿ ಬರ್ತೀನಿ, ಅಳಬೇಡ ನನ ಕಂದ ನಾನು ಮಜ್ಜಿಗೆ ಮಾರಿ ಬರ್ತೀನಿ, ಮಜ್ಜಿಗೆ ಮಾರಿ ಬರ್ತೀನಿ, ನಿನಗೆ ಗೆಜ್ಜೆ ಉಡದಾರ ತರ್ತೀನಿ, ನಿನಗೆ ಗೆಜ್ಜೆ ಉಡದಾರ ತರ್ತೀನಿ. ಅಳಬೇಡ ನನ ಕಂದ ನಾನು ಗಿರಣಿಗೋಗಿ ಬರ್ತೀನಿ. ಅಳಬೇಡ ನನ ಕಂದ ನಾನು ಗಿರಣಿಗೋಗಿ ಬರ್ತೀನಿ, ಬೆಣ್ಣೆಯ ಮಾರಿ ಬರ್ತೀನಿ, ನಿನಗೆ ನುಣ್ಣ ನಂಗೆ ತರ್ತೀನಿ, ನಿನಗೆ ನುಣ್ಣ ನಂಗೆ ತರ್ತೀನಿ. ಅಳಬೇಡ ನನ ಕಂದ ನಾನು ಗಿರಣಿಗೋಗಿ ಬರ್ತೀನಿ. ಅಳಬೇಡ ನನ ಕಂದ ನಾನು ತುಪ್ಪವ ಮಾರಿ ಬರ್ತೀನಿ, ಅಳಬೇಡ ನನ ಕಂದ ನಾನು ತುಪ್ಪವ ಮಾರಿ ಬರ್ತೀನಿ, ತುಪ್ಪವ ಮಾರಿ ಬರ್ತೀನಿ, ನಿನಗೆ ಒಪ್ಪ ಉಡದಾರ ತರ್ತೀನಿ, ನಿನಗೆ ಒಪ್ಪ ಉಡದಾರ ತರ್ತೀನಿ. ಅಳಬೇಡ ನನ ಕಂದ ನಾನು ಗಿರಣಿಗೋಗಿ ಬರ್ತೀನಿ, ಅಳಬೇಡ ನನ ಕಂದ ನಾನು ಗಿರಣಿಗೋಗಿ ಬರ್ತೀನಿ, ಅಳಬೇಡ ನನ ಕಂದ ನಾನು ಹಾಲು ಮಾರಿ ಬರ್ತೀನಿ, ಅಳಬೇಡ ನನ ಕಂದ ನಾನು ಮೊಸರು ಮಾರಿ ಬರ್ತೀನಿ, ಮೊಸರು ಮಾರಿ ಬರ್ತೀನಿ, ನಿನಗೆ ಅದ್ರಿ ನಂಗೆ ತರ್ತೀನಿ. ಅಳಬೇಡ ನನ ಕಂದ ನಾನು ಮಜ್ಜಿಗೆ ಮಾರಿ ಬರ್ತೀನಿ, ಮಜ್ಜಿಗೆ ಮಾರಿ ಬರ್ತೀನಿ, ನಿನಗೆ ಗೆಜ್ಜೆ ಉಡದಾರ ತರ್ತೀನಿ. ಅಳಬೇಡ ನನ ಕಂದ ನಾನು ಬೆಣ್ಣೆಯ ಮಾರಿ ಬರ್ತೀನಿ, ಬೆಣ್ಣೆಯ ಮಾರಿ ಬರ್ತೀನಿ, ನಿನಗೆ ನುಣ್ಣ ನಂಗೆ ತರ್ತೀನಿ. ಅಳಬೇಡ ನನ್ನ ಕಂದ ನಾನು ತುಪ್ಪವ ಮಾರಿ ಬರ್ತೀನಿ ಅಳಬೇಡ ನನ್ನ ಕಂದ ನಾನು ತುಪ್ಪವ ಮಾರಿ ಬರ್ತೀನಿ ಲಲ್ಲ ಮುಂದಲ ತೋಟ ಮಾಡಯ್ಯ ಚೆನ್ನೀಗ ಚೆಲುವ ನಿನ್ನ ನೋಡಿ ನೋಡಿ ನೀರ ತರುವೇನು ಊರ ಮುಂದಲ ತೋಟ ಮಾಡಯ್ಯ ಚೆನ್ನೀಗ ಚೆಲುವ ನಿನ್ನ ನೋಡಿ ನೋಡಿ ನೀರ ತರುವೇನು ಚೆನ್ನಾರಿ ಚಲುವೆ ದನವು ಕರುಗಳ ಕಾಟ ಬಾಳಲ್ಲೇ ದನವು ಕರುಗಳ ಕಾಟ ಬಾಳಾದ್ರೆ ಚೆನ್ನೀಗ ಚಲುವ ಜಾಲಿ ಕಡೆದು ಬೇಲಿ ನಡೆಸಯ್ಯ ಜಾಲಿ ಕಡೆದು ಬೇಲಿ ನಡೆಸಯ್ಯ ಮುಂದಲ ತೋಟ ಮಾಡಯ್ಯ ಚೆನ್ನೀಗ ಚೆಲುವ ನಿನ್ನ ನೋಡಿ ನೋಡಿ ನೀರ ತರುವೇನು ಜಾಲಿ ಕಡೆದು ಬೇಲಿ ನಡೆಸಿದರೆ ಚೆನ್ನಾರಿ ಚೆಲುವೆ ಮಂಗ ಮಸಿಯನ ಕಾಟ ಬಹಳಲ್ಲೇ ಕಾಟ ಬಾಳದೆ ಚೆನ್ನೀಗ ಚೆಲುವ ಬಾಳೆ ಗೊಂದಾಳ ನಿಲಸಯ್ಯ ಬಾಳೆ ಗೊಂದಾಳ ನಿಲಸಯ್ಯ ಊರ ಮುಂದಲ ತೋಟ ಮಾಡಯ್ಯ ಚೆನ್ನೀಗ ಚೆಲುವ ನಿನ್ನ ನೋಡಿ ನೋಡಿ ನೀರ ತರುವೇನು ಿದರೆ ಚೆನ್ನಾರಿ ಚೆಲುವೆ ಕಾಗೆ ಕೋಗಿಲೆ ಕಾಟ ಬಹಳಲ್ಲೇ ಕಾಗೆ ಕೋಗಿಲೆ ಕಾಟ ಬಹಳದೆ ಚೆನ್ನೀಗ ಚೆಲುವ ಆಳ ಕೈಲಿ ಕವಣೆ ಕೊಡಸಯ್ಯ ಆಳ ಕೈಲಿ ಕವಣೆ ಕೊಡಸಯ್ಯ ಊರ ಮುಂದಲ ತೋಟ ಮಾಡಯ್ಯ ಚೆನ್ನೀಗ ಚೆಲುವ ನಿನ್ನ ನೋಡಿ ನೋಡಿ ನೀರ ತರುವೇನು ಒಳ ಕೈಲಿ ಕವಣೆ ಕೊಟ್ಟರೆ ಚೆನ್ನಾರಿ ಚೆಲುವೆ ಜೇನುಗೂಡಿಗೆ ಎಟು ಬಿದ್ದವೆ ಜೇನುಗೂಡಿಗೆ ಎಟು ಬಿದ್ದರೆ ಚೆನ್ನೀಗ ಚೆಲುವ ಜೇನು ತುಪ್ಪದ ಸವಿಯ ನೋಡಯ್ಯ ಜೇನು ತುಪ್ಪದ ಸವಿಯ ನೋಡಯ್ಯ ಊರ ಮುಂದಲ ತೋಟ ಮಾಡಯ್ಯ ಚೆನ್ನೀಗ ಚೆಲುವ ನಿನ್ನ ನೋಡಿ ನೋಡಿ ನೀರ ತರುವೇನು ನೋಡಿ ನೋಡಿ ನೀರ ತರುವೇನು ನೋಡಿ ನೋಡಿ ನೀರ ತರುವೇನು ಬೀರೆ ದೇವರ ಪದವ ಹಾಡೀರೋ ಕೆಣೆಯಾರೆಲ್ಲರೂ ಬಂದು ಸೇರೀರೋ ಕೆಣೆಯಾರೆಲ್ಲರೂ ಬಂದು ಸೇರೀರೋ ಯಾರೋ ನಿಮಗೆ ಸರಿಯೇಳಿರೋ ಯಾರೋ ನಿಮಗೆ ಸರಿಯೇಳಿರೋ ಈ ಊರಿಗೆ ಭೂಮಿ ಚಂದ ಕಾಣಿರೋ ಈ ಊರಿಗೆ ಭೂಮಿ ಚಂದ ಕಾಣಿರೋ ಹಾಡಿರೋ ಕೊಂಡಾಡಿರೋ ಹಾಡಿರೋ ಬೀರೆ ದೇವರ ಪದವ ಹಾಡಿರೋ ಗೆಣೆಯಾರೆಲ್ಲರೂ ಬಂದು ಸೇರಿರೋ ಗೆಣೆಯಾರೆಲ್ಲರೂ ಬಂದು ಗಗ್ಗಾರಿ ಕೋಲನ್ನ ಬಲು ಚೆಲುವಾಗಿ ಕೈಯಲ್ಲಿ ಹಿಡದಿನ್ನೋ ಹಲವು ಬಣ್ಣದ ಬಲ್ಲಿ ಧರಿಸಿನ್ನೋ ಹಲವು ಬಣ್ಣದ ಬಲ್ಲಿ ಧರಿಸಿನ್ನೋ ನಮ್ಮ ಚೆಲುವ ಬೀರಪ್ಪನ ಹಾಡನ್ನ ಚೆಲುವ ಬೀರಪ್ಪನ ಹಾಡನ್ನ ಹಾಡ ಪದವ ಹಾಡೀರೋ, ಗೆಣೆಯಾರೆಲ್ಲರೂ ಬಂದು ಸೇರೀರೋ, ಗೆಣೆಯಾರೆಲ್ಲರೂ ಬಂದು ಸೇರೀರೋ. ದೇವರ ದೇವನೆ ಬೀರಪ್ಪ, ನಮ್ಮ ನೋವಿಲ್ಲದೆ ಕಾಯೋ ಬೀರಪ್ಪ, ಕಾಳಿಯ ರಮಣನೆ ಬೀರಪ್ಪ, ನಮ್ಮ ಮೇಲಾಗಿ ಪಾಲಿಸೋ ಬೀರಪ್ಪ, ಮೇಲಾಗಿ ಪಾಲಿಸೋ ಬೀರಪ್ಪ. ಬಂದೊಮ್ಮೆ ಏಳುಕೊಳ್ಳಕ್ಕೆ ನಡೆರಿ, ನಟ್ಟ ನಡುವೆ ಎಲ್ಲವನ ಗುಡಿರಿ, ನಟ್ಟ ನಡುವೆ ಎಲ್ಲವನ ಗುಡಿರಿ. ಹುಟ್ಟಿ ಬಂದೊಮ್ಮೆ ಏಳುಕೊಳ್ಳಕ್ಕೆ ನಡೆರಿ, ನಟ್ಟ ನಡುವೆ ಎಲ್ಲವನ ಗುಡಿರಿ, ನಟ್ಟ ನಡುವೆ ಎಲ್ಲವನ ಗುಡಿರಿ. ಹಣೆಗೆ ಹಚ್ಚೋದು ಬಂಡ ದಾರ ಪುಡಿರಿ, ಹಣೆಗೆ ಹಚ್ಚೋದು ಭಂಡಾರ ಪುಡಿರಿ, ಸತ್ಯವೂಧೋ ಎಂಬ ನಾಮ ನುಡಿರಿ, ಸತ್ಯವೂಧೋ ಎಂಬ ನಾಮ ನುಡಿರಿ, ಹುಟ್ಟಿ ಬಂದೊಮ್ಮೆ ಏಳುಕೊಳ್ಳೆಗೆ ನಡಿರಿ, ನಟ ನಡುವೆ ಎಲ್ಲೋವ ನಗುಡಿರಿ, ನಟ ನಡುವೆ ಎಲ್ಲೋವ ನಗುಡಿರಿ, ಸವದತ್ತಿ ಸತ್ಯಂ ನಗುಡಿರಿ, ಜಳಕ ಮಾಡಿ ದುರ್ಗುಣಗಳಾಳಿರಿ, ನಿಮ್ಮ ಮನಸ್ಸಿನ ಮೈಲಿಗೆಯಾಳಿರಿ, ಬೆಟ್ಟದಾಗ ಜಮದಗ್ನಿಯ ಗುಡಿರಿ, ಹುಟ್ಟಿ ಬಂದೊಮ್ಮೆ ಏಳು ಕೊಳ್ಳೆಗೆ ನಡಿರಿ, ನಟ ನಡುವೆ ಎಲ್ಲೋವ ನಗುಡಿರಿ, ಹುಟ್ಟಿ ಬಂದೊಮ್ಮೆ ಇರಿಯ ಗುಡ್ಡಕ್ಕೆ ನಡಿರಿ, ಗುಡ್ಡದ ಮೇಲೈತ್ರಿ ಎಲ್ಲೋ ನಗುಡಿರಿ, ಮೂರು ನದಿಗಳ ದಾಟಿ ಅಲ್ಲಿಗೆ ನಡಿರಿ, ಊರ ಹೊಳೆ ದಾಟಿ ಅಲ್ಲಿಗೆ ನೀವು ನಡಿರಿ, ನದಿಗೊಮ್ಮೆ ಅಡ್ಲಿಗೆಯ ನೀವು ತುಂಬಿರಿ, ಹೊಳೆಗೊಮ್ಮೆ ಪಡ್ಲಿಗೆಯ ನೀವು ತುಂಬಿರಿ, ಹುಟ್ಟಿ ಬಂದೊಮ್ಮೆ ಏಳು ಕೊಳ್ಳೆಗೆ ನಡಿರಿ, ನಟ ನಡುವೆ ಎಲ್ಲೋವ ನಗುಡಿರಿ, ನಟ ನಡುವೆ ಎಲ್ಲೋವ ನಗುಡಿರಿ, ದೇವಿ ಕಂಡು ಸಂಪತ್ತ ನೀವು ಬೇಡಿರಿ, ತಾಯಿ ಕಂಡು ಐಶ್ವರ್ಯ ನೀವು ಬೇಡಿರಿ, ಏಳುಕೊಳ್ಳದಾಗೆಲ್ಲಮ್ಮ ನಗುಡಿರಿ, ಏಳುಕೊಳ್ಳದಾಗೆ ಕಲ್ಲಿನ ಪಡಿರಿ, ಹುಟ್ಟಿ ಬಂದೊಮ್ಮೆ ಏಳುಕೊಳ್ಳೆಗೆ ನಡಿರಿ, ನಟ ನಡುವೆ ಎಲ್ಲೋವ ನಗುಡಿರಿ, ನಟ ನಡುವೆ ಎಲ್ಲೋವ ನಗುಡಿರಿ, ಏರಿ ಹೋಗುವಾಗ ಜಗಜೋಲೆ ಹಿಡಿರಿ, ಕಳಸ ಕಂಡು ಕಾಯನ್ನು ನೀವು ಹೊಡಿರಿ, ಹಿರಿಯ ಗುಡ್ಡದಾಗೆಲ್ಲಮ್ಮ ನಗುಡಿರಿ, ಹಿರಿಯ ಗುಡ್ಡದಾಗೆಲ್ಲಮ್ಮ ನಗುಡಿರಿ, ಹುಟ್ಟಿ ಬಂದೊಮ್ಮೆ ಏಳುಕೊಳ್ಳೆಗೆ ನಡಿರಿ, ನಟ ನಡುವೆ ಎಲ್ಲೋವ ನಗುಡಿರಿ, ನಟ ನಡುವೆ ಎಲ್ಲೋವ ನಗುಡಿರಿ, ಜೋಗಳು ಬಾಯಿ ಸತ್ಯಮ್ಮಗೆ ನಡಿರಿ, ದುಡ್ಡು ಒಗದು ಕರ್ಮಗಳನ್ನು ಕಳಿರಿ, ಗುಡ್ಡದ ಮ್ಯಾಲೆ ಜಮದಗ್ನಿಯ ಗುಡಿರಿ, ಹುಟ್ಟಿ ಬಂದೊಮ್ಮೆ ಏಳುಕೊಳ್ಳೆಗೆ ನಡಿರಿ, ನಟ ನಡುವೆ ಎಲ್ಲೋವ ನಗುಡಿರಿ, ಕುಡಿಮೇಲಾರೋದು ಭಂಡಾರ ದುಡಿರಿ, ಸತ್ಯವೂದೋ ಎಂಬ ನಾಮ ನುಡಿರಿ, ಸುತ್ತ ಉರಿಯೋದು ಕರ್ಪೂರ ಧ್ವಗಿರಿ, ಪ್ಯಾರ ಕೊಗುಟ್ಟೂರು ಗ್ರಾಮಕ್ಕೆ ನಡಿರಿ, ಪ್ಯಾರ ಕೊಗುಟ್ಟೂರು ಗ್ರಾಮಕ್ಕೆ ನಡಿರಿ, ಎಲ್ಲೂ ಬಾಯಿ ಹೇಳ್ದಂಗೆಲ್ಲ ಕೇಳಿರಿ, ಪ್ಯಾರ ಕೊಗುಟ್ಟೂರು ಪ್ಯಾರ ಕೊಗುಟ್ಟೂರು ಗ್ರಾಮಕ್ಕೆ ನಡಿರಿ, ಎಲ್ಲೂ ಬಾಯಿ ಹೇಳ್ದಂಗೆಲ್ಲ ಕೇಳಿರಿ, ಎಲ್ಲೂ ಬಾಯಿ ಹೇಳ್ದಂಗೆಲ್ಲ ಕೇಳಿರಿ, ಹುಟ್ಟಿ ಬಂದೊಮ್ಮೆ ಏಳುಕೊಳ್ಳೆಗೆ ನಡಿರಿ, ನಟ ನಡುವೆ ಎಲ್ಲೋವ ನಗುಡಿರಿ, ನಟ ನಡುವೆ ಎಲ್ಲೋವ ನಗುಡಿರಿ, ನಟ ನಡುವೆ ಎಲ್ಲೋವ ನಗುಡಿರಿ, ಗುಡಿರಿ ಗುಡಿರಿ. ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಹಾಗೇನೇ ಜಾನಪದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈಗ ಕೆಲವು ಪ್ರಕಟಣೆಗಳು. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ.

ಆರು ಸಾವಿರ ಸೀರೆ ತರಿಸಿ, ಆರು ಸಾವಿರ ಕುಪ್ಪಸ ತರಿಸಿ, ಕಲ್ಲು ಕಲ್ಲಿಗೆ ಒಂದೊಂದು ತೊಡಸು. ಅಯ್ಯೋ ನಾನಿಲ್ಲುವಳಲ್ಲ, ಕಲ್ಲು ಕಲ್ಲಿಗೆ ಒಂದೊಂದು ತೊಡಸು. ಅಯ್ಯೋ ನಾನಿಲ್ಲುವಳಲ್ಲ, ನಾನಿಲ್ಲುವಳಲ್ಲ, ಹೆಜ್ಜೆ ಹೆಜ್ಜೆಗೆ ಗಂಗಮ್ನ ಮಾಡಿಸ. ಅಯ್ಯೋ ನಾನಿಲ್ಲುವಳಲ್ಲ, ನಾನಿಲ್ಲುವಳಲ್ಲ, ಮಾಯದಂತ ಮಳೆ ಬಂತಣ್ಣ, ಮಧುಗಾದ ಕಿರಿಗಿ, ಮಧುಗಾದ ಕಿರಿಗಿ. ಒಂದು ಬಂಡಿ ತೆಂಬಿಟ್ಟು ಮಾಡಿಸಿ, ಒಂದು ಬಂಡಿ ತಿಗಳಿ ಮಾಡಿಸಿ, ಒಂದು ಬಂಡಿ ತಿಗಳಿ ಮಾಡಿಸಿ, ಮನೆ ಮನೆಗೆ ಮುತ್ತೈದೆ ಕರ್ಸಯ್ಯೋ ನಾನಿಲ್ಲುವಳ್ಳಲ್ಲ, ಗಾವು ಗಾವುದಕ್ಕೆ ವಿಳ್ಯ ಕೊಡ್ಸಯ್ಯೋ ನಾನಿಲ್ಲುವಳ್ಳಲ್ಲ, ನಾನಿಲ್ಲುವಳ್ಳಲ್ಲ, ಮಾಯದಂತ ಮಳೆ ಬಂತಣ್ಣ, ಮಧುಗಾದ ಕಿರಿಗಿ, ಮಧುಗಾದ ಕಿರಿಗಿ. ಆರು ಸಾವಿರ ಹಾರೆ ತರಿಸಿ, ಮೂರು ಸಾವಿರ ಕಲ್ಲು ತರಿಸಿ, ಮೂರು ಸಾವಿರ ಕಲ್ಲು ತರಿಸಿ, ಸೂತ್ರ ಹಿಡಿದು ಕಲ್ಲ ನಡೆಸಯ್ಯೋ ಸೂತ್ರ ಹಿಡಿದು ಕಲ್ಲ ನಡೆಸಯ್ಯೋ ನಾನಿಲ್ಲುವಳ್ಳಲ್ಲ, ನಾನಿಲ್ಲುವಳ್ಳಲ್ಲ, ಮಾಯದಂತ ಮಳೆ ಬಂತಣ್ಣ, ಮಧುಗಾದ ಕಿರಿಗಿ, ಮಧುಗಾದ ಕಿರಿಗಿ. ಅಣ್ಣನ ಅಳ್ಳಿ ಅಣ್ಣೆ ಗೌಡ, ಮಧುಗ ಮಸುರ ಮಲ್ಲೇಗೌಡ, ಮಧುಗ ಮಸುರ ಮಲ್ಲೇಗೌಡ, ನೀ ಓಡಿ ಹೋಗಿ ಸುದ್ದಿಯ ತಿಳಿಸಯ್ಯೋ ನಾನಿಲ್ಲುವಳ್ಳಲ್ಲ, ನಾನಿಲ್ಲುವಳ್ಳಲ್ಲ, ನಾನಿಲ್ಲುವಳ್ಳಲ್ಲ, ಮಾಯದಂತ ಮಳೆ ಬಂತಣ್ಣ, ಮಧುಗಾದ ಕಿರಿಗಿ, ಮಧುಗಾದ ಕಿರಿಗಿ. ಮಾಯದಂತ ಮಳೆ ಬಂದು ಮಧುಗ ಮಸುರ ಕೆರೆ ತುಂಬಿ ಹಳ್ಳ, ಹಳ್ಳ ಕೊಳ್ಳದ ನೀರು ಬೋರೆಂದು ನಾನಿಲ್ಲುವಳ್ಳಲ್ಲ, ನಾನಿಲ್ಲುವಳ್ಳಲ್ಲ, ನಾನಿಲ್ಲುವಳ್ಳಲ್ಲ, ಮಾಯದಂತ ಮಳೆ ಬಂತಣ್ಣ, ಮಧುಗಾದ ಕಿರಿಗಿ, ಮಧುಗಾದ ಕಿರಿಗಿ, ಮಧುಗಾದ ಕಿರಿಗಿ, ಮಧುಗಾದ ಕಿರಿಗಿ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು, ಹದಿಹರೆಯದವರಿಗೆ ಆಪ್ತ ಸಮಾಲೋಚನೆ ಮತ್ತು ಸಾರ್ವಜನಿಕರಿಗೆ ಯೋಗ ಶಿಕ್ಷಣ ಶಿಬಿರಗಳು, ಕುಟುಂಬ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಗರ್ಭನಿರೋಧಕ ವಿಧಾನಗಳ ಸೇವೆ ನಿಗದಿತ ಸಮಯದಲ್ಲಿ ಉಚಿತ, ಕಣ್ಣು ಕಿವಿ ಮೂಗು ಗಂಟಲು ಮತ್ತು ಬಾಯಿ ಸಂಬಂಧಿ ರೋಗಗಳಿಗೆ ತಪಾಸಣೆ, ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ಮಟ್ಟದ ಆಸ್ಪತ್ರೆಗೆ ಕಳಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ ಕುಂಟೆ ಕಾಲುವೆ ನೀರು ಗಲೀಜಾಗ್ತಾ ಐತೆ, ಸೊಳ್ಳೆ ನೊಣ ಜಾಸ್ತಿ ಆಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲ ಅಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪ ಕೇಳ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489085555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ. ಎಲ್ಲವನೋ ಸ್ವಾಮೆಲ್ಲವನೋ ಗುರುವೆಲ್ಲವನೋ, ಎಲ್ಲವನೋ ಶಿವ ಎಲ್ಲವನೋ ಸ್ವಾಮೆಲ್ಲವನೋ ಗುರುವೆಲ್ಲವನೋ, ಅಲ್ಲವನಿಲ್ಲವನೆಲ್ಲವನೋ ಸ್ವಾಮೆಲ್ಲವನೋ ಗುರುವೆಲ್ಲವನೋ, ಎಲ್ಲವನೋ ಶಿವ ಎಲ್ಲವನೋ. ಸಿದ್ಧದ ನೀ ಸಿದ್ಧ ಎಲ್ಲವನೋ ಒಳ್ಳೆ ಆದಿ ಚುಂಚನಗಿರಿ ಎಲ್ಲವನೋ ಅರೆ ಮೇಲೆ ಅಂದಾನಿ ಎಲ್ಲವನೋ ಒಳ್ಳೆ ನವಿಲುಗರಿ ಅಕ್ಕಂತೆ ಎಲ್ಲವನೋ ಎಲ್ಲವನೋ ಸ್ವಾಮಿ ಎಲ್ಲವನೋ